ದಾಖಲಾಗಿದೆ. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಒಣಹವೆ ನಿರೀಕ್ಷಿತ. ಬೆಂಗಳೂರು ನಗರದಲ್ಲಿ ಸಾಮಾನ್ಯವಾಗಿ ನಿರ್ಮಲ ಆಕಾಶವಿದ್ದು ಕೆಲವು ಕಡೆ ಬೆಳಗಿನ ಜಾವ ಮಂಜು ಮುಸುಕುವ ವಾತಾವರಣ ಇರಲಿದೆ. ಗರಿಷ್ಠ 32 ಹಾಗೂ ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಗರ್ ಹುಕುಂ ಸಾಗುವಳಿ ಮಾಡುವವರಿಗೆ ಹಕ್ಕುಪತ್ರ ವಿತರಣೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಭಾರತದ ನ್ಯಾಯಾಂಗ ವ್ಯವಸ್ಥೆ ಅತ್ಯುತ್ತಮ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರತಿಪಾದನೆ. ಆರೋಗ್ಯ ಇಲಾಖೆಯಲ್ಲಿ ಗುತ್ತಿಗೆ ನೌಕರರಿಗೆ 15% ಸಂಭಾವನೆ ಹೆಚ್ಚಳ, April 1 ಜಾರಿ. ವಿಧಾನಸಭಾ ಚುನಾವಣೆ, ರಾಜ್ಯದ ವಿವಿಧ ಭಾಗಗಳಲ್ಲಿ ಮತದಾನದ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ಪುಂಜ. ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಪರಿಸರ, ಕೃಷಿ, ಬದುಕು ಕುರಿತ ವಿಚಾರಗಳೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ. ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಜನರೇ ನನ್ನ ದೈವ. ಈ ದೈವಕ್ಕಾಗಿ ಜೀವ ನೀಡುವ ಭಾಗ್ಯವೇ ನನ್ನದು, ಪುಣ್ಯವೇ ನನ್ನದು. ಪ್ರಸ್ತುತಿ ವಿಜಯ್ ಅಂಗಡಿ. ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ರೈತ ಬಾಂಧವರೇ, ಕೇಳುಗರೆ, ಮರಗಳು ರೈತರ ಜಮೀನಿನಲ್ಲಿ ಇದ್ರೆ ಒಂದು ರೀತಿ ಆ ಜಮೀನಿಗೆ ಹಾಗೆ ವಾತಾವರಣಕ್ಕೆ ಜೊತೆಗೆ ರೈತನಿಗೆ ಶೋಭೆ. ಮರಗಳು ಹಲವು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡುತ್ತವೆ. ಆ ಮೂಲಕ ಕೀಟ ಹತೋಟಿಗೂ, ಬೀಜ ಪ್ರಸಾರಕ್ಕೂ, ಮಣ್ಣಿನ ಫಲವತ್ತತೆಗೂ ಅನುಕೂಲ ಆಗ್ತದೆ. ಮರಗಳಿಂದ ಉದುರುವ ಎಲೆಗಳು ಮಣ್ಣಿಗೆ ಸೇರ್ತಾ ಆ ಪರಿಸರವನ್ನು ಸುಧಾರಣೆ ಮಾಡ್ತವೆ. ಮರದಿಂದ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ, ಹಾಗೆ ಪ್ರಾಣಿ ಪಕ್ಷಿಗಳು ಮತ್ತು ಮರಗಳು ಬೆಳೆಯುವ ರೈತನಿಗೆ ಒಂದು ರೀತಿ ಬಲವನ್ನು ಕೊಡ್ತವೆ. ಪಕ್ಷಿಗಳು ಕೆಲವೊಂದು ಸಾರಿ ಸಣ್ಣ ಪುಟ್ಟ ಸಮಸ್ಯೆ ಮಾಡಬಹುದು, ಆದರೆ ನಿಮ್ಮ ಜಮೀನಿನ ಬೇರೆ ಬೆಳೆಗಳಲ್ಲಿ ಕಾಣಿಸುವ ಹುಳುಗಳನ್ನು, ಕೀಟಗಳನ್ನು ಹೆಕ್ಕಿ ಹೆಕ್ಕಿ ತಿಂದು ಸಂತೋಷ ಪಡ್ತವೆ, ಸಂತೃಪ್ತಿ ಪಡ್ತವೆ. ರೈತ ಬಾಂಧವರೇ, ಭೂಮಿ ನಮ್ಮೊಂದಿಗೆ ಮಾತನಾಡುತ್ತೆ ಅಂತ ಅಂದ್ಕೊಂಡು ಕೆಲವರು ಹೇಳೋದಿದೆ ಅಲ್ವಾ? ಅದು ಹೇಗೆ ಅಂತ ಅಂದ್ಕೊಂಡು ನಿಮಗೂ ಕೆಲವೊಂದು ಸಾರಿ ಅನಿಸಿರಬಹುದು. ನಿಮ್ಮ ನಿಕಟ ಸಂಪರ್ಕದಿಂದ ಏನೆಲ್ಲ ಬೆಳವಣಿಗೆ ಬದಲಾವಣೆಗಳು ಕಾಣಿಸ್ತವೋ ಆ ಚಿತ್ರಣವೇ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇರತ್ತೆ. ನಿಮ್ಮ ಜಮೀನಿನಲ್ಲಿ ಸರಿಯಾಗಿ ಬೆಳವಣಿಗೆ ಆಗಲಿಲ್ಲ, ಹಾಗೆ ಅಭಿವೃದ್ಧಿ ಕಾಣಲಿಲ್ಲ ಅಂದರೆ ನೀವು ಜಮೀನಿನ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅನ್ನೋ ಒಂದು ಅರ್ಥವು ನಿಮಗೆ ಸಿಕ್ಕೇ ಸಿಗುತ್ತೆ. ನಿಮ್ಮ ನಿಕಟ ಸಂಪರ್ಕದಿಂದ ನಿಮ್ಮ ಜಮೀನಿನಲ್ಲಿ ಏನೆಲ್ಲ ಬದಲಾವಣೆಗಳು ಬೆಳವಣಿಗೆಗಳು ಆಗಿದ್ದಾವೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದರೆ ಆ ವಿಚಾರವೇ ನಿಮಗೆ ಒಂದು ಸಂದೇಶವನ್ನು ನೀಡ್ತಾ ಹೋಗ್ತದೆ. ಎಷ್ಟೋ ಜನ ಹೇಳೋದಿದೆ ಅಲ್ವಾ, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ತೋಟ, ನಮ್ಮ ಕೊಟ್ಟಿಗೆ, ನಮ್ಮ ಬೆಳೆಗಳನ್ನು ನೋಡಿದ್ರೇ ಸಂತೋಷ, ಸಂತೃಪ್ತಿ. ಹಾಗೆ ಉತ್ತಮದ ಕೆಲಸಗಳನ್ನು ಮಾಡ್ತಾ ಇದ್ರೆ ಅದು ಇನ್ನಷ್ಟು ಸಂತೋಷವನ್ನು ನೀಡೇ ನೀಡುತ್ತೆ. ಇದರ ಅರ್ಥ ನೀವು ಎಷ್ಟು ಚೆನ್ನಾಗಿ ಕೆಲಸಗಳನ್ನು ಮಾಡ್ತೀರೋ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆದೇ ಆಗ್ತದೆ. ನಾನು ನನ್ನ ಕನಸು ಚಿತ್ರದ ಹಾಡು ಈಗ ಬಿತ್ತರವಾಗ್ತಾ ಇದೆ. ಶ್ರೋತೃಗಳೇ, ಹಾಡಿದ್ದಾರೆ ಕೈಲಾಸ್ ಖೇರ್, ರಚನೆ ಮತ್ತು ಸಂಗೀತ ಹಂಸಲೇಖ ಅವರದು. ಓ ಒಂದು ಮಾಮರ, ಮಾಮರದಾಗೊಂದು ಗುಬ್ಬಿ ಗೂಡು, ಗುಬ್ಬಿ ಗೂಡಾಗ ಮೂರೊತ್ತು ಕೇಳುತ್ತಿತ್ತು ಹಾಡು. ಪಾನಿನಂತಂದ್ ಗುಬ್ಬಿ, ಭೂಮಿಯಂತಂದ್ ಗುಬ್ಬಿ, ಕೂಡಿಯಾಯ್ತಮ್ಮ ಹೂವಿನಂತಂದ್ ಗುಬ್ಬಿ. ಆ ಕೇಳಿರಿ ಮೂರು ಗುಬ್ಬಿಯಲಾಯಿರಿ, ಆ ಕೇಳಿರಿ ಮೂರು ಗುಬ್ಬಿಯಲಾಯಿರಿ. ಸಿಸಿ ಸಿಸಿ ಸಿಗಿ ಗಿರಿರಿ ಸಿಸಿ ನಿರಿರಿ ಸಿಸಿ ನಿನಿದು ದಿಸಿ ನಿಸಿ ದಿನಿಪಿ. ಅದು ಸರಿ ಗಮ ಪದ ನಿ ಸರಿ ಚಿವು ಚಿವ ಚಿವು ಚಿವ ಚಿವು ಚಿವ ಗುಬ್ಬಿ ಗೂಡಲು ಚಿವು ಚಿವ ಚಿವು ಚಿವ ಚಿವು ಚಿವ ಚಿವು ಚಿವ ಗುಬ್ಬಿ ಗೂಡಲು ಚಿವು ಚಿವ. ಇವ್ರಿ ದರಲ್ರಿ ಬಾಣಿನಂತ ಗುಬ್ಬಿ, ಇವರ ಪ್ರೀತಿ ಎಂತದ್ದು ಹೇಳಿ. ಬಾಣಿಗೆ ಒಂದು ರೂಪಿಲ್ಲ, ಮುಟ್ಟಿ ನೋಡಕ ಆಗೋಲ್ಲ, ಅದಕ್ಕೂ ಒಂದು ಮನಸೈತಿ, ಪಾಪ ಅದಕ್ಕ ತಿಳಿದಿಲ್ಲ. ಅದರ ಪ್ರೀತಿ ಹೆಂಗಂದ್ರ ದಡ ದಡ ಅಂತ ಗುಡುಗೋದು, ದಡ ದಡ ಅಂತ ಗುಡುಗೋದು, ಫಳ ಫಳ ಅಂತ ಮಿಂಚೋದು, ಒಳ್ಳೆನೆಂದ್ರು ಸುರಿಯೋದು. ಆಕಾಶದಗಲ ಈ ತಂದೆಯ ಹೃದಯ, ಅತಿವೃಷ್ಟಿ ಮಾಡಿ ಕಾಪಾಡತೈತಿ ಮನೆಯ. ಆ ಕೇಳಿರಿ ಬಾನಿನ ಪ್ರೀತಿಯಲಾಯಿರಿ, ಆ ಕೇಳಿರಿ ಬಾನಿನ ಪ್ರೀತಿಯಲಾಯಿರಿ. ಇವ್ರು ಆನು ಭೀನು ಮಾನು ನಾನು, ಆನು ಭೀನು ಮಾನು ನಾನು, ಕೇನು ಯಾನು ಜಾನು ಮಾನು ನಾ. ಇವರು ಮಾನಕೆ, ಇವರು ಮಾನಕೆ ಅಭಿಮಾನಕ ಯಜಮಾನ. ಚಿವು ಚಿವ ಚಿವು ಚಿವ ಚಿವು ಚಿವ ಗುಬ್ಬಿ ಗೂಡಲು ಚಿವು ಚಿವ, ಚಿವು ಚಿವ ಚಿವು ಚಿವ ಚಿವು ಚಿವ ಗುಬ್ಬಿ ಗೂಡಲು ಚಿವು ಚಿವ. ಈಕಿದಾರಲ್ರಿ ಭೂಮಿ ಅಂತ ಗುಬ್ಬಿ, ಈಕಿ ಮಾತು ಎಂತದ್ದು ಹೇಳಿ. ತಿರುಗೋ ಭೂಮಿ ಜಗದಮ್ಮ, ಕರಗೋ ಭೂಮಿ ನಮ್ಮಮ್ಮ, ಆಕಿನೋ ಜ್ವಾಲಾಮುಖಿ, ಈಕಿನೋ ಅಂತರ್ಮುಖಿ. ಈಕಿಯ ಕ್ವಾಪ ಭೂಕಂಪ, ಈಕಿಯ ದೋಬರಿ ಅನುಕಂಪ. ಆಕಿ ಕ್ಷಮಯ ಧರಿತ್ರಿ, ಈಕಿ ಸಹನೆಯ ಗಾಯತ್ರಿ. ಆ ಭೂಮಿದೇನೋ ಬದಲಾಗರುತು, ಈ ತಾಯಿದೇನೋ ಬದಲಾಗದ ಮಾತು. ಕೇಳಿರಿ ಭೂಮಿಯ ಮಾತಿನ ಲಾಯಿರಿ, ಆ ಕೇಳಿರಿ ಭೂಮಿಯ ಮಾತಿನ ಲಾಯಿರಿ. ಬಿಕ್ಕಿ ಮಾನು ತಾನು ಡೋನು ಭೂನು, ಮಾನು ತಾನು ಡೋನು ಭೂನು, ಮಾನು ತಾನು ಡೋನು ಭೂನು ಮೀ. ಇಕ್ಕಿ ಇಕ್ಕಿ ಇಕ್ಕಿ ಮಾತಾಡೋ ಭೂಮಿ, ಒಂದು ಮಾಮರ, ಮಾಮರದಾಗೊಂದು ಗುಬ್ಬಿ ಗೂಡು, ಗುಬ್ಬಿ ಗೂಡಾಗ ಮೂರೊತ್ತು ಕೇಳುತ್ತಿತ್ತು ಹಾಡು. ಮೂಕ ಮನಸ್ಸು ಅಂತಾರ ಮನಸ ಮಾತ ಬಲ್ಲೋರು, ಆ ಮನಸ್ಸು ಅಂತಾರ ಮನಸ ಮಾತ ಬಲ್ಲೋರು ಆ ಮೂಕ ಭಾಷೆಯಲ್ಲೇ ಈ ಹೂ ನನ್ನ ಕರೆಯಿತು ಹಸಿವ ಜೀವ ಅಂತಾರ ಹಸಿವ ನೋವ ಬಲ್ಲೋರು ಹಸಿವ ಜೀವ ಅಂತಾರ ಹಸಿವ ನೋವ ಬಲ್ಲೋರು ಆ ಜೀವದಿಂದ ನೋವ ಈ ಹೂ ನೀವಿನೀಗಿತು ನೂರು ಜನ್ಮ ನೂರು ಜನ್ಮ ಹಾಡಬೇಕು ಈ ಹೂವರುಣ ತೀರಲು ಮುಂದೊಂದು ಜನ್ಮ ನಂಗಂತೂ ಬೇಕಾ ಈ ಹೂವೆ ನನಗ ತಾಯಾಗಬೇಕಾ ಆ ಕೇಳಿರಿ ಹೂವಿನ ಮನಸ್ಸಿನ ಲಾಯಿರಿ ಆ ಕೇಳಿರಿ ಹೂವಿನ ಮನಸ್ಸಿನ ಲಾಯಿರಿ ಇನು ಹುನುವೆನು ದೈನು ಇನು ಹುನುವೆನು ದೈನು ದೈನುವನು ದೈನುವನು ರೀ ಈ ಹೂವೆ ಈ ಹೂವೆ ಈ ಹೂವೆ ದೈವಾರಿ ಚಿವು ಚಿವ ಚಿವು ಚಿವ ಚಿವು ಚಿವ್ವಾ ಗುಬ್ಬಿ ಗೂಡಲಿ ಚಿವು ಚಿವ್ವಾ ಚಿವು ಚಿವ ಚಿವು ಚಿವ ಚಿವು ಚಿವ್ವಾ ಗುಬ್ಬಿ ಗೂಡಲಿ ಚಿವು ಚಿವ್ವಾ ಚಿವು ಚಿವ ಚಿವು ಚಿವ ಚಿವು ಚಿವ್ವಾ ಗುಬ್ಬಿ ಗೂಡಲಿ ಚಿವು ಚಿವ್ವಾ ಚಿವು ಚಿವ ಚಿವು ಚಿವ ಚಿವು ಚಿವ್ವಾ ರೈತ ಬಾಂಧವರೇ, ಕೃಷಿಯಲ್ಲಿ ಕಾಡನ್ನ ಸೃಷ್ಟಿ ಮಾಡಬೇಕಂತ ಅನ್ಕೊಂಡು ಕೆಲವೊಬ್ರು ಹೇಳೋದಿದೆ. ಅಂದ್ರೆ ನಿಮ್ಮ ಜಮೀನಿನಲ್ಲಿ ನಾನಾ ರೀತಿಯ ಬೆಳೆಗಳೊಂದಿಗೆ ಇತರೆ ವೃಕ್ಷಗಳನ್ನು ನೀವು ಪೋಷಣೆ ಮಾಡ್ತಾ ಇದ್ರೆ ಅದು ನಿಮಗೆ ಭಿನ್ನ ಭಿನ್ನವಾದ ಅನುಕೂಲಗಳನ್ನ ಮಾಡಿಕೊಡ್ತಾ ಹೋಗ್ತದೆ. ನಿಮಗೆ ಬೇಕಾಗಿರುವ ಹತ್ತಾರು ಸಾಮಗ್ರಿಗಳನ್ನು ಈ ವೃಕ್ಷಗಳು ನೀಡ್ತವೆ. ನಾಡಿನ ಮಣ್ಣೆಲ್ಲ ಬಂಗಾರವೇ ಅಂತ ಅನ್ಕೊಂಡು ಎಷ್ಟೋ ಜನ ಹೇಳ್ತಾ ಬಂದ್ರ ಅಲ್ವಾ, ಬಂಗಾರಕ್ಕಿಂತ ಮತ್ತಷ್ಟು ತೂಕದ ಪದಾರ್ಥವನ್ನು ನಾವು ಪಡೀಲಿಕ್ಕೆ ಈ ಭೂಮಿಯಿಂದ ಅವಕಾಶ ಇದೆ. ಅದಕ್ಕೇನ್ ಮಾಡಬೇಕು, ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಹೋಗ್ಬೇಕು, ಎಂದು ನಲುಗಬಾರ್ದು, ಎಂದು ಬೇಸರ ಮಾಡ್ಕೋಬಾರ್ದು. ಸಮಸ್ಯೆಗಳು ಬರ್ತವೆ, ಬೇಡ ಅನ್ನೋ ರೀತಿಯ ಪರಿಸ್ಥಿತಿಯು ಸೃಷ್ಟಿ ಆಗಬಹುದು. ಆದರೆ ಬಿಡಲೇಬಾರದು ನಿಮ್ಮ ವೃತ್ತಿಯನ್ನು, ಆಗ ನಿಮ್ಮ ಕಸುಬು ಮತ್ತಷ್ಟು ಬಲವಾಗಿ ಬೆಳೀತತೆ, ಬಲಿಷ್ಠವಾಗಿ ನೀವು ಅಭಿವೃದ್ಧಿ ಆಗ್ತೀರಿ. ಶರಪಂಜರ ಚಿತ್ರದಲ್ಲಿ ಈಗ ನೀವು ಆಲಿಸುತ್ತಿರುವ ಹಾಡನ್ನು ಪಿ ಸುಶೀಲಾ ಮತ್ತು ಸಂಗಡಿಗರು ಹಾಡಿದರೆ, ಸಾಹಿತ್ಯ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರು. ಕೆಲವಯ್ಯ ಬಿಳಿಗಿರಿ ಪಕ್ಷಿಗಳು ತಮ್ಮ ಸಂತಾನ ಅಭಿವೃದ್ಧಿಗೆ ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಹೋಗ್ತಾವಲ್ವಾ? ಮರಿಗಳನ್ನು ಸಲಹೋದು, ಮರಿ ಆಗೋದಕ್ಕಿಂತ ಮುಂಚಿತವಾಗಿ ಮೊಟ್ಟೆಗಳನ್ನು ಇಡಲಿಕ್ಕೆ ಗೂಡುಗಳನ್ನು ಕಟ್ಟೋದು, ಗಂಡು ಹೆಣ್ಣು ಎಷ್ಟು ಸಂತೋಷವಾಗಿ ಸೇರಿಕೊಂಡು ಕೆಲಸಗಳನ್ನು ಮಾಡೋದು, ಗೂಡು ಕಟ್ಟುವಾಗ ಎರಡೂ ಪಕ್ಷಿಗಳು ಲವಲವಿಕೆಯಿಂದ ತಮ್ಮ ಸಂತಾನ ಅಭಿವೃದ್ಧಿಗೆ ಹೇಗೆ ಕ್ರಿಯಾತ್ಮಕವಾಗಿ ಕೆಲಸ ಮಾಡ್ತಾವೆ ನೋಡಿ. ಹಾಗೆ ಮರಿಗಳಾದ ಬಳಿಕ ಮರಿಗಳು ಮತ್ತು ತಂದೆ ತಾಯಿ ಸಂಪರ್ಕವನ್ನು ಕಡಿದ್ಕೊಂಡ್ಬಿಡ್ತಾವಲ್ವ? ಬಹಳ ವಿಶೇಷ ಇದು, ಪ್ರಾಣಿಗಳಲ್ಲೂ ಕಾಣುತ್ತೆ. ಆದರೆ ಮನುಷ್ಯರಲ್ಲಿ ನಾವು ನಮ್ಮ ಮಕ್ಕಳು ಸದಾಕಾಲ ಸಂಪರ್ಕದಲ್ಲಿರಬೇಕು, ಸಂತೃಪ್ತಿಗಳಾಗಿರ್ಬೇಕನ್ಕೊಂಡು ಬಯಸ್ತೀವಿ. ಆದರೆ ಎಷ್ಟೋ ಸಾರಿ ಅದಾಗೋದಿಲ್ಲ. ಏನೆಲ್ಲ ಸಮಸ್ಯೆಗಳಿಂದ ಅಪ್ಪ ಅಮ್ಮಗಳಿಂದ ಮಕ್ಕಳು ದೂರ ಆಗೋದಿದೆ, ಅಥವಾ ಮಕ್ಕಳು ಅಪ್ಪ ಅಮ್ಮಗಳನ್ನು ದೂರ ಮಾಡೋದಿದೆ. ಬಂದದ್ದನ್ನು ಸ್ವೀಕರಿಸ್ಕೊಂಡು ಹೋಗಲೇಬೇಕು. ರೈತ ಬಾಂಧವರೇ, ಶ್ರೋತೃಗಳೇ, ಪರಿಸರದ ಸಮತೋಲನಕ್ಕೆ ನಾವು ಏನೆಲ್ಲ ಕೆಲಸಗಳನ್ನು ಮಾಡಿದ್ರೂ ಅದು ಸಣ್ಣದೇ ಅಂತ ಅನಿಸುತ್ತೆ. ಪರಿಸರ ನಮಗೆ ಏನೆಲ್ಲ ಕೊಡುತ್ತಲ್ವ, ಹಾಗೆ ಪರಿಸರದೊಂದಿಗೆ ಕೆಲಸ ಮಾಡ್ತಾ ಹೋದರೆ ನಮಗೆ ಒದಗಿ ಬರುವ ಕಷ್ಟಗಳು ಸಹ ಕಮ್ಮಿ ಆಗ್ತವೆ ಅಥವಾ ದೂರವಾಗ್ತವೆ. ಈ ವಿಸ್ಮಯವಾದ ಪರಿಸರವನ್ನು ಎಷ್ಟು ತಿಳ್ಕೊಂಡ್ರೂ ಸಾಲದು, ಈ ಪರಿಸರದ ಅಭಿವೃದ್ಧಿಗೆ ಎಷ್ಟು ಕೆಲಸಗಳನ್ನು ಮಾಡಿದರೂ ಸಾಲದೆ. ಗಾಡ್ ಫಾದರ್ ಚಿತ್ರದ ಹಾಡು ನಿಮಗಾಗಿ ಬಿತ್ತನೆ ಮಾಡ್ತಾ ಇದ್ದೀವಿ ಶ್ರೋತೃಗಳೇ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಮತ್ತು ಸಂಗಡಿಗರು ಈ ಹಾಡಿಗೆ ಧ್ವನಿಗೂಡಿಸಿದ್ದಾರೆ. ಸಾಹಿತ್ಯ ಭರತ್ ಜೈನ್, ಸಂಗೀತ ಸುಂದರ್ ಕುಲಕರ್ಣಿ. ಎಲೆ ಕೋಗಿಲೆ ನೀ ಏಳೆ, ಎಲೆ ಗಿಳಿ ಮರಿಯೇ ಕೇಳೆ, ನಿಮ್ಮೆಲ್ಲರ ಹಾಗೆ ಗೂಡು ಕಟ್ಟಲು ನಾ ಕಾಯುವೆ. ಎಲೆ ಇಬ್ಬನಿಯೇ ಏಳೆ, ಎಲೆ ತಾವರೆಯೇ ಕೇಳೆ, ನಿಮ್ಮೆಲ್ಲರ ಪ್ರೀತಿ ಹಂಚಿಕೊಳ್ಳಲು ಬಾಳುವೆ. ಈ ಲೋಕವೆಲ್ಲ ಹಸಿರಾಗಬೇಕು, ತಂಪಾಗಬೇಕು. ಎಲೆ ಕೋಗಿಲೆ ನೀ ಏಳೆ, ಎಲೆ ಗಿಳಿ ಮರಿ ಕೇಳೆ, ನಿಮ್ಮೆಲ್ಲರ ಹಾಗೆ ಗೂಡು ಕಟ್ಟಲು ಸ್ನಾನ ಮಾಡು. ಮರಗಳ ಮುಡಿಯಲು ಚಂದ, ಗ್ರಹಗಳ ಆಳಲು ಚಂದ, ಆಕಾಶದ ಈ ನಾಡಗೀತೆ ಮಿಂಚೋದೆ ಚಂದ. ಎಲೆ ಕೋಗಿಲೆ ಎಲೆ ಗಿಳಿ ಮರಿಯೇ ಕೇಳಿ, ನಿಮ್ಮೆಲ್ಲರ ಹಾಗೆ ಗೂಡು ಕಟ್ಟಲು ನಾ ಕಾಯುವೆ. ಈ ಲೋಕವೆಲ್ಲ ಹಸಿರಾಗಬೇಕು ತಂಪಾಗಬೇಕು. ಶತ್ರುಗಳೇ, ಕೇಳುಗರೆ, ಇವತ್ತು ಮಾಲಿನ್ಯದ ಬಗ್ಗೆ ಅನೇಕರು ಮಾತನಾಡ್ತಿದ್ದಾರೆ. ಹತ್ತಾರು ವರ್ಷಗಳಿಂದ ಈ ಚಿತ್ರಣವನ್ನು ನಾವು ನೀವು ನೋಡ್ತಾ ಇರ್ತೀವಿ. ನಮ್ಮ ಮನೆಯಲ್ಲಿ ಹೇಗೆ ಕೆಲಸ ಮಾಡ್ತೀವೋ, ನಮ್ಮ ಪರಿಸರದಲ್ಲಿ, ನಾವಿರುವ ಜಾಗದಲ್ಲಿ, ನಾವಿರುವ ಊರಿನಲ್ಲಿ, ಅಥವಾ ನಾವು ಕೆಲಸ ಮಾಡುವ ಪರಿಸರದಲ್ಲಿ, ಜಾಗದಲ್ಲಿ ಎಷ್ಟು ನಾವು ಕೆಲಸ ಮಾಡಿದ್ರೂ ಸಾಲದೆ, ನಮ್ಮ ಮನೆ, ನಮ್ಮ ಕಚೇರಿ, ನಮ್ಮ ಓಣಿ, ನಮ್ಮ ಊರು ಚೆನ್ನಾಗಿದ್ದಷ್ಟು ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಹಾಗೆ ಆ ಲಕ್ಷಣವೇ ಬೇರೆ. ಜೀವರಾಶಿಗಳೊಂದಿಗೆ ಪರಿಸರ ಕಂಗೊಳಿಸ್ತಾ ಇದ್ರೆ ನಮಗೆ ಯಾವಾಗಲೂ ಮುದ ನೀಡ್ತಾ ಇರತ್ತೆ. ಹಾಗೆ ಪರಿಸರದಲ್ಲಿ ಆದಷ್ಟು ನಮಗೆ ನೋವು ನೀಡುವ ಸಂಗತಿಗಳು ಕಾಣಿಸೋದಿಲ್ಲ. ಮಳೆಯ ವ್ಯತ್ಯಾಸಗಳು ಹಾಗೆ ಅವ್ಯವಸ್ಥೆಗಳು ಪರಿಸರದಲ್ಲಿ ಆಗ್ತಿರೋದಕ್ಕೆ ಯಾರು ಕಾರಣರು ಅಂತ ಅನ್ಕೊಂಡು ಹುಡುಕ್ತಾ ಹೋದ್ರೆ ಅದಕ್ಕೆ ಎಲ್ಲರೂ ಭಾಗಿಗಳೇ. ಪ್ರತಿಯೊಬ್ಬ ವ್ಯಕ್ತಿ ಈ ಪರಿಸರದಿಂದ ಏನೆಲ್ಲ ತೆಗೆದುಕೊಳ್ತಾನೆ, ಹಾಗೆ ನೀಡಬೇಕಾಗಿರೋದು ಎಷ್ಟು ಹೇಳ್ತಾರೆ. ನಾವು ಪಡೆದುಕೊಂಡದ್ದು ಬೆಟ್ಟದಷ್ಟು, ನಾವು ಪರಿಸರಕ್ಕೆ ಕೊಟ್ಟದ್ದು ಬೊಗಸೆಯಷ್ಟು ಅಷ್ಟೇ. ಹಾಗಾಗಿ ನಮ್ಮ ಜೀವವನ್ನು ಸಂರಕ್ಷಿಸುವ, ನಮ್ಮ ಬದುಕನ್ನ ಮೇಲೆತ್ತುವ ಈ ಪರಿಸರವನ್ನ ಎಷ್ಟು ಪೂಜನೀಯವಾಗಿ ಕಂಡ್ರೂ ಸಾಲದೆ. ರೈತ ಬಂಧವರೇ, ಕೇಳುಗರೆ, ಪರಿಸರದಿಂದ ನಾವು ಏನೆಲ್ಲ ಅನುಕೂಲವನ್ನ ಮಾಡಿಕೊಂಡೇ ಮಾಡ್ಕೊಳ್ತೀವಿ. ಪರಿಸರ ಕೊಟ್ಟೇ ಕೊಡುತ್ತೆ. ಹಾಗೆ ನಾವು ಪರಿಸರಕ್ಕೆ ಏನೆಲ್ಲ ಮಾಡಲೇಬೇಕು, ಕಡ್ಡಾಯವಾಗಿ ಪರಿಸರದ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಷ್ಟು ಒಳ್ಳೆಯದಾಗ್ತದೆ. ಇದನ್ನು ಯಾರು ಮರಿಬಾರದು, ಮರೆತಷ್ಟು ನಮಗೆ ಸಮಸ್ಯೆ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ. ಇದುವರೆಗೆ ಪರಿಸರ, ಕೃಷಿ, ಬದುಕು ಕುರಿತ ವಿಷಯಗಳೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ ಬಿತ್ತರವಾಯಿತು. ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ವಿಜಯ್ ಅಂಗಡಿ. ದುಡಿಯೋ ಕೋಟಿ ಯಂತ್ರಗಳಿದ್ದರು ಏನಂತೆ, ರೈತ ನೀ ಮೊದಲ ಮಾನವ ಯಂತ್ರ ಭೂಮಿಗೆ. ರೈತ ಬಂಧವರೇ, ಮಡಿಕೇರಿ ಆಕಾಶವಾಣಿಯಿಂದ ಸಂಜೆ 6:50 7:25 ಪ್ರತಿದಿನ ಕೃಷಿ ಕಾರ್ಯಕ್ರಮಗಳು ಬಿತ್ತರವಾಗ್ತಾ ಇದ್ದಾವೆ. ಅನುಭವಿ ರೈತರ ವಿಚಾರ ಪ್ರಸ್ತಾಪ, ತಜ್ಞರ ಸಲಹೆಗಳು, ವಿಜ್ಞಾನಿಗಳ ಅನಿಸಿಕೆಗಳು, ಅಭಿಪ್ರಾಯಗಳು ಈ ಕಾರ್ಯಕ್ರಮದಲ್ಲಿ ಮೂಡಿಬರ್ತಾ ಇದ್ದಾವೆ. ಕೊಡಗಿನಲ್ಲಿ ಭಿನ್ನ ಭಿನ್ನವಾದ ಅನುಭವಗಳನ್ನು ಇಟ್ಟುಕೊಂಡಿರುವ ಕೃಷಿಕರಿದ್ದಾರೆ. ಹಾಗೆ ಕೃಷಿಯಲ್ಲಿ ಉತ್ತಮವಾಗಿ ಬೆಳವಣಿಗೆ ಆಗಿರುವ ರೈತರನ್ನು ನೀವು ನೋಡಿದಿರಿ. ಈ ಹಿನ್ನೆಲೆಯಲ್ಲಿ ಕೃಷಿಯಲ್ಲಿ ಸಾಧನೆ ಮಾಡಿದ ಅನೇಕರನ್ನು ಪರಿಚಯಿಸ್ತಿದ್ದೀವಿ, ಅವರ ಉಪಯುಕ್ತವಾದ ವಿಚಾರಗಳನ್ನು ಪ್ರಸ್ತುತಪಡಿಸ್ತಿದ್ದೀವಿ. ಕಾಫಿ, ಕಾಳುಮೆಣಸು, ಭತ್ತ, ಶುಂಠಿ, ಏಲಕ್ಕಿ, ತೆಂಗು, ಅಡಿಕೆ ಮತ್ತಿತರೆ ಬೆಳೆಗಳಲ್ಲಿ ರೈತರು ಹೇಗೆ ಸಾಗಿದ್ದಾರೆ, ರೈತರು ಏನು ಕೆಲಸಗಳನ್ನು ಮಾಡಬೇಕನ್ನೋದ್ರ ಬಗ್ಗೆ ಅನುಭವಿಗಳಿಂದ, ತಜ್ಞರಿಂದ ವಿಚಾರಗಳನ್ನು ನಿಮಗೆ ಈ ಕಾರ್ಯಕ್ರಮಗಳ ಮೂಲಕ ತಲುಪಿಸಲಾಗ್ತಾ ಇದೆ. ಹೈನುಗಾರಿಕೆ, ಹಂದಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇತ್ಯಾದಿ ಉಪಕಸಬುಗಳಿಗೆ ಸಂಬಂಧಿಸಿದಂತೆ ವಿಚಾರಗಳು ಮೂಡಿಬರ್ತದವೆ. ಯುವಕರಿಗೆ ಕೃಷಿಯಲ್ಲಿ ಹೇಗೆ ಸಾಗಬೇಕನ್ನೋದ್ರ ಬಗ್ಗೆ ಉತ್ತೇಜಿತ ಅಂಶಗಳು ಸಹ ಈ ಕಾರ್ಯಕ್ರಮದಲ್ಲಿ ಕಾಣಸಿಗ್ತವೆ. ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಗಿಸಿಕೊಂಡಿರುವ ಮಹಿಳೆಯರನ್ನು ಕೃಷಿ ಕಾರ್ಯಕ್ರಮಗಳಲ್ಲಿ ಪರಿಚಯಿಸ್ತದಿವೆ. ಹೀಗೆ ಭಿನ್ನ ವಿಭಿನ್ನವಾದ ಉಪಯುಕ್ತವಾದ ಸಂಗತಿಗಳನ್ನು ಸಂಜೆಯ ಕೃಷಿರಂಗದಲ್ಲಿ ಆಲಿಸಿಕೊಳ್ಬಹುದು. ಕೃಷಿ ಕಣಜದ ಕೃಷಿರಂಗ ಕಾರ್ಯಕ್ರಮಗಳನ್ನು ತಾವು ತಪ್ಪದೆ ಆಲಿಸಿಕೊಳ್ಳಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರತಿ ಮಂಗಳವಾರ

ಚೊಂಪಿನ ವಿವರ. ಕೊಡಗು ಪಂಡುಕಾಲಂದಲೇ ಬಹುಭಾಷಿಕ ನೆಲ ಆಗುಟ್ಟು ಬ್ಯಾರೆ ಬ್ಯಾರೆ ಜಾತಿ ಪಂಗಡ ಬುಡಕಟ್ಟು ಜನಾಂಗದ ನೆಲೆಬೀಡು ಇವೆಲ್ಲವೂ ಆಡುವ ಭಾಷೆಯಾಗಿ ಕೊಡವ ಅರೆಭಾಷೆ ಕನ್ನಡ ತುಳು ಬ್ಯಾರಿ ಎರವ ಬ್ಯಾರೆ ಬ್ಯಾರೆ ಭಾಷೆಗಳಿವೆತ್ತ ಇಂದು ಜಿಲ್ಲೆನ ಗೋಣಿಕೊಪ್ಪದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆಟದ ಮೈದಾನದಲ್ಲಿ ಇಂದು ನಡೆದ ಕೊಡಗು ಜಿಲ್ಲಾ 16ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಮಾತನಾಡಿದೋ ಕನ್ನಡ ಜನ ಭಾಷೆಯ ಸಾಮರಸ್ಯ ವಿಶೇಷ ಆಗುಟ್ಟು ಕೊಡಗುಲಿ ಸಾಹಿತ್ಯ ದೃಷ್ಟಿಗೆ ಎರಡು ಕಣ್ಣು ಇದ್ದು ಕೊಡವ ಕನ್ನಡ ನನ್ನ ಸಾಹಿತ್ಯ ನೋಟದ ಎರಡು ಕಣ್ಣು ಇದ್ದ ಹಂಗೆ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲರನ್ನೂ ಒಂದುಗೂಡಿಸುವ ಸಮಯ ಒಂದೇ ಅಂದರೆ ಗಂಟಿನ ಸಮಯ ಅಲ್ಲ ಕೊಡಗಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಶೇಷ ಶಕ್ತಿ ಮತ್ತೆ ಜವಾಬ್ದಾರಿ ಮುಂದಿನ ಶಕ್ತಿ ಕೇಂದ್ರ ಆಗಿ ಬೆಳೆಸಿಕೊತ ಅವು ಕಿವಿಮಾತು ಕೊಟ್ಟೋ. ಹಂಗೆ ಕೊಡಗು ಜಿಲ್ಲೆಯಲ್ಲಿ ಸಾವಿರಾರು ವರ್ಷದಿಂದ ನಮ್ಮ ಹಿರಿಯರು ಭಾಷೆನ ಸಾಮರಸ್ಯ ಕಾಪಾಡಿಕೊಂಡು ಬಂದಳೋ ಅದನ್ನು ಉಳಿಸಿಕೊಂಡು ಹೋಗು ಕನ್ನಡ ಭಾಷೆನ ಪ್ರೀತಿಸೋಕು ಗೌರವಿಸೋಕು ಅದರ ಹಂಗೆ ಕನ್ನಡ ಭಾಷೆಗೆ ಶುರುವಿನ ಆದ್ಯತೆ ಕೊಡಕೂತ ಶಾಸಕರು ಕೆಜಿ ಬೋಪಯ್ಯ ಅವು ಸಲಹೆ ಕೊಟ್ಟು ಸಮ್ಮೇಳನದ ಅಧ್ಯಕ್ಷತೆನ ಎಂಪಿ ರೇಖಾ ಅವು ವಹಿಸಿದ್ದು. ಹಂಗೆ ಈ ಸಮ್ಮೇಳನದಲ್ಲಿ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದು. ಭಾರತ ಸರ್ಕಾರ ಸಾಮಾಜಿಕ ನ್ಯಾಯ ಮತ್ತೆ ಯುವ ಸಬಲೀಕರಣ ಸಚಿವಾಲಯ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆನ ಕೂಡುಕೂಟಂದ ನಶಾ ಮುಕ್ತ ಭಾರತ ಅಭಿಯಾನ ಕಾರ್ಬಾರ್ನ ಕೊಡಗು ಜಿಲ್ಲೆಯಾದ್ಯಂತ ಬೀದಿ ನಾಟಕದ ಮೂಲಕ ಜಾಗೃತಿ ಮೂಡಿಸುವ ಸಲುವಾಗಿ ಇಂದು ಪೇಟೆನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಾರ್ಬಾರ್ನ ನಡೆಸಿದೋ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿ ವಿಮಲಾ ಅವು ಉದ್ಘಾಟಿಸಿದ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಎಸ್ ಬೋಪಣ್ಣ ಮತ್ತೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಪ್ರಸನ್ನ ಬಿ ವರಾಳೆ ಅವು ಕುಶಾಲನಗರ ಮತ್ತೆ ವಿರಾಜಪೇಟೆನ ನ್ಯಾಯಾಲಯದ ಹೊಸ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ಹಂಗೆ ಸೋಮರ್ಪೇಟೆಯಲ್ಲಿ ವಕೀಲರ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆನ ಇಂದು ನೆರವೇರಿಸಿದ. ಅಲ್ಲಿಂದ ಅವು ಮಾತಾಡ್ದೋ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಎಎಸ್ ಬೋಪಣ್ಣ ಅವು ಪ್ರತಿಯೊಬ್ಬಂಗೂ ನ್ಯಾಯ ಸಿಗುವಂತಿರೋಕ್ಕೂ ಈ ನಿಟ್ಟಿನಲ್ಲಿ ಕುಶಾಲನಗರದ ಮುಖ್ಯ ಕೇಂದ್ರದಲ್ಲಿ ನ್ಯಾಯಾಲಯ ಸಂಕೀರ್ಣ ನಿರ್ಮಾಣ ಮಾಡುತ್ತಿದ್ದು ಸಾರ್ವಜನಿಕರಿಗೆ ಸಹಾಯ ಆದೇತ ಅವು ಹೇಳ್ದು. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಪ್ರಸನ್ನ ಬಿ ವರಾಳೆ ಅವು ತಾಲೂಕು ಕೇಂದ್ರದಲ್ಲಿ ನ್ಯಾಯಾಲಯ ಕಟ್ಟಡದ ನಿರ್ಮಾಣ ಆಗ್ತಿದ್ದು ಎಲ್ಲವಕ್ಕೆ ಸಹಾಯ ಆದೇತ ಅವು ಹೇಳ್ದು. ಈ ಕಾರ್ಬರ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ವಿ ಶೀಶಾನಂದ ಸೇರಿದಂಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವು ಹಾಜರಿದ್ದು. ಕೊಡಗು ಜಿಲ್ಲೆನ ಕುಶಾಲನಗರ ಹಂಗೆ ಮಡಿಕೇರಿ ಮುದ್ದಿನ ಗಿಡಗಳ ಉದ್ಯಾನ ನಿರ್ಮಾಣಕ್ಕೆ ಯೋಜನೆ ಹಮ್ಮಿಕೊಳ್ಳಲಾಗುತ್ತ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ನಾಪಂಡ ರವಿಕಾಳಪ್ಪನವು ತಿಳಿಸಿದಳು. ರಾಜ್ಯದ ಬ್ಯಾರೆ ಬ್ಯಾರೆ ಜಿಲ್ಲೆಗಳಿಗೆ ಸಂಚರಿಸಿ ಅಲ್ಲಿನ ಜೀವ ವೈದ್ಯ ಸ್ಥಿತಿಗತಿಗಳ ಬಗ್ಗೆ ಅವಲೋಕನ ಮಾಡಿದ್ದೆ. ಈ ಸಮಯದಲ್ಲಿ ಕೊಡಗು ಜಿಲ್ಲೆನ ಪರಿಸರದಲ್ಲಿ ಬ್ಯಾರೆ ಬ್ಯಾರೆ ಮುದ್ದು ಸಸ್ಯಗಳ ತಜ್ಞರು ನನ್ನ ಗಮನಕ್ಕೆ ತಂದಳು. ಹಂಗೆ ಔಷಧಿ ಗುಣ ಇದ್ದ ಗಿಡನ ಅವುಗಳ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಮನವಿ ಮಾಡ್ದೋ. ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಕೂಡ ಮುದ್ದು ಸಸ್ಯಗಳ ಉದ್ಯಾನ ಮಾಡಿಕೆ ಇರಾದೆ ಹುಟ್ಟು ಹಂಗೆ ಶಾಸಕರು ಅಪ್ಪಚ್ಚು ರಂಜನ್ ಅವು ಕೆಜಿ ಬೋಪಯ್ಯ ಅವು ಕೂಡ ಕಾರ್ಯರೂಪಕ್ಕೆ ತರುವ ಹಂಗೆ ಸಲಹೆ ನೀಡಿದೋ. ಈ ಸಭೆಯಲ್ಲಿ ಮಂಡಳಿಯ ಸದಸ್ಯ ಡಾ ಕುಶಾಲಪ್ಪ ಉಪಸಮಿತಿ ಸದಸ್ಯ ಪ್ರಶಾಂತ್ ಭೀಮಯ್ಯ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ ಸುದ್ದಿ ಚೊಂಪೆ ಪ್ರಸಾರವಾಯಿತು. ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವ ಮಧುಮೇಹವನ್ನು ತಡೆಗಟ್ಟಬಹುದು ಮತ್ತು ನಿಯಂತ್ರಿಸಬಹುದು. ಗರ್ಭಾವಸ್ಥೆಯ ಮಧುಮೇಹ ತಾಯಿ ಮತ್ತು ಮಗುವಿನಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಮತ್ತು ಜೀವಕ್ಕೆ ಅಪಾಯ ಒಡ್ಡಬಹುದು. ಜಾಗ್ರತೆ: ಮೊದಲ 24ರಿಂದ 28 ವಾರಗಳಲ್ಲಿ ತಪ್ಪದೆ ರಕ್ತ ಪರೀಕ್ಷೆ ಮಾಡಿಸಿ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ರಕ್ತ ಪರೀಕ್ಷೆ ಉಚಿತ. ಗರ್ಭಿಣಿಯರ ಊಟದಲ್ಲಿ ಎಣ್ಣೆ ಮತ್ತು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ಗರ್ಭಾವಸ್ಥೆಯ ಮಧುಮೇಹ ತಡೆಯಿರಿ. ಸಹಜವಾದ ಹೆರಿಗೆಯಿಂದ ಆರೋಗ್ಯವಂತ ಮಗುವನ್ನು ಪಡೆಯಿರಿ. ಪ್ರಕಟಣೆ: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಕೋಣಗೇರಿ ಶ್ರೀ ತುಪ್ಪನಾಣಿ ಭಗವತಿ ಹಾಗೂ ಭದ್ರಕಾಳಿ ದೇವಿಯ ಉತ್ಸವದ ಪ್ರಯುಕ್ತ ಇದೇ 5ರಂದು ಭಾನುವಾರ ಬೆಳಿಗ್ಗೆಯಿಂದ ವಿವಿಧ ಪೂಜಾ ಕೈಂಕರ್ಯಗಳು ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಕೋಣಗೇರಿ ಶ್ರೀ ತುಪ್ಪನಾಣಿ ಭಗವತಿ ಭದ್ರಕಾಳಿ ದೇವಸ್ಥಾನ ಸಮಿತಿ ಕೋರಿದೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಇಷ್ಟವನ್ನು ಇಮ್ಮಡಿಗೊಳಿಸಲು ಇರಿಟಿಗೆ ಇಮ್ಯಾನ್ಯುವಲ್ ಸಿಲ್ಕ್ಸ್. ಇರಿಟಿ ಶೋರೂಮ್ ಉದ್ಘಾಟನೆ ಮಾರ್ಚ್ 5ರಂದು ಬೆಳಗ್ಗೆ 10 ಗಂಟೆಗೆ. ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್ ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕಾಲ್ ಜಬ್ಬಂಡ ಸುರೇಶ್ ಮುತ್ತಣ್ಣ 220095. ಉತ್ತಮ ಆರೋಗ್ಯಕ್ಕೆ ಉತ್ತಮ ಅಡುಗೆ ಎಣ್ಣೆ. ಕುಶಾಲನಗರ ಸಮೀಪ ಗುಡ್ಡೆ ಹೊಸೂರಿನ ಹಾರಂಗಿ ಡ್ಯಾಂ ರಸ್ತೆಯಲ್ಲಿ ಆರಂಭಗೊಂಡಿರುವ ಶ್ರೀ ಮಂಜುನಾಥೇಶ್ವರ ಆಯಿಲ್ ಮಿಲ್ನ ಹಳ್ಳಿಕರ್ ತೈಲ ಬ್ರ್ಯಾಂಡ್ ಉತ್ಪನ್ನಗಳನ್ನು ಬಳಸಿ. ಮರದ ಗಾಣದಿಂದ ತೆಗೆದಿರುವ ಕೊಬ್ಬರಿ ಎಣ್ಣೆ, ಕಡಲೆ ಎಣ್ಣೆ, ಇನ್ನಿತರ ಎಣ್ಣೆ ಲಭ್ಯ. ನಿಮ್ಮೆದುರೆ ಗಾಣದಿಂದ ಎಣ್ಣೆ ತೆಗೆಯಲಾಗುವುದು. ಸಂಪರ್ಕಿಸಿ ಮೊಬೈಲ್ 9741-748-104. ಕೊಡವ ಮಾಜನಳೆ ಇದೇ ಏಪ್ರಿಲ್ ಒಂದು ದಂಡು ಪಿಂಜ ಮೂಂದಾಂಗ್ ಟಿ ಶರ್ಟ್ ಗೇರಿಲ್ ಆಣಾಳು ಪಿಂಜ ಪೊನ್ನಾಳಡ ಬೋರೆ ಬೋರೆ ವಿಭಾಗತ್ತು ನಡ್ಪಕುಳ್ಳ ಕೊಡವ ಟಗ್ ಆಫ್ ವಾರ್ ಅಕಾಡೆಮಿರ ಮಾನ್ಯತೆ ಪಡೆದ ಕೊಡವ ಒಕ್ಕಡೊಕ್ಕಡ ಕೇರ್ ಬಲಿ ನಮ್ಮ ಚಟ್ಟಂಗಡ ಕಪ್ ದಂಡಾಯಿತು 23 ಒಕ್ಕಪೆದ ಎಂಟ್ರಿ ಕೊಡ್ಪಕ್ ಬಿರುನಾನಿಲ್ ಕರ್ತಮಡ ಮೋಹನ್, ಶ್ರೀಮಂಗಲತ್ಲು ಕೋಳೇರ ಬಾಬು, ಪಿಂಜ ಮಚ್ಚಮಾಡ ಡಾಲಿ, ಟಿ ಶರ್ಟ್ ಗೇರಿಲ್ ಮಾಯಣ ಮಾಡ ಚೇತನ್, ಹುದಿಕೇರಿಲ್ ಕುಪ್ಪಣ ಮಾಡ ಸುನೀಲ್, ಪಿಂಜ ಚಂಗುಲಂಡ ಸೂರಜ್, ಪೊನ್ನಂಪೇಟೆಲು ಕೊಡವ ಸಮಾಜ ಕಚೇರಿ ಪಿಂಜ ಐನಂಡ ಬೋಪಣ್ಣ, ಕಾನೂರ್ಲು ಕಾಮಧೇನು ಸ್ಟೋರ್, ಬಾಳೆಲೆಲು ಆದೇಂಗಡ ಪ್ರಕಾಶ್, ಮಾಯಮುಡಿಲು ಅಪ್ಪಟ್ಟಿರ ಟಾಟು ಮಣ್ಣಪ್ಪ, ಗೋಣಿಗೊಪ್ಪತ್ಲು ಮಚ್ಚಮಾಡ ಅನೀಶ್ ಮಾದಪ್ಪ, ಪೊನ್ನೋಲ್ ತಂಡ ಕಿರಣ್, ಪಿಂಜ ಚೊಟ್ಟೆಯಂಡ ಮಾಡ ಮಾದಪ್ಪ, ವಿರಾಜ್ ಪೆಟೇಲು ಅಮ್ಮಣಿ ಚಂಡ ಪ್ರವೀಣ್ ಚಂಗಪ್ಪ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಪಕ್ಕ, ಪಿಂಜ ಮಾಳೇಟಿರ ಶ್ರೀನಿವಾಸ್, ಕೊಡವ ಸಮಾಜ, ಕಾಕೋಟು ಪರಂಬುಲು ಮೇವಡ ಚಿನ್ನಪ್ಪ, ಮೂರ್ನಾಡಲು ಕಂಬಿರಂಡ ಯೋಗೇಶ್ ಅಪ್ಪಯ್ಯ, ನಾಪೋಕ್ಲು ಚಿಯಕ್ ಪೋಂಡ ಸಚಿನ್ ಮುತ್ತಪ್ಪ, ಪಿಂಜ ಪೊನ್ನಾಡ ಹೈಪರ್ ಮಾರ್ಕೆಟ್, ಕಕ್ಕಬೆಲು ಪರದಂಡ ಅಶೋಕ್, ಕರಳತ್ಲು ಐತಿ ಚಂಡ ಪ್ರಕಾಶ್, ಕಡಂಗತ್ಲು ಕೋಡಿರ ರಾಬಿನ್, ಅಮ್ಮತ್ತಿಲು ಮಂಡೆಪಂಡ ಗಣಪತಿ, ತಿತಿಮತಿಲು ಶ್ರೀನಿವಾಸ ಪೆಟ್ರೋಲ್ ಪಂಪ್, ಮಡಿಕೇರಿಲು ಚರ್ಚ್ ಸೈಡ್ ರೆಸ್ಟೋರೆಂಟ್, ಪಿಂಜ ಫುಡ್ ಬ್ಯಾಂಕ್ ಪೋಸ್ಟ್ ಆಫೀಸರ್ ಇದಕ್ಕೆ, ಚಟ್ಟಳ್ಳಿಲು ಪುತ್ತರಿರ ರಾಜೇಶ್, ಸುಂಟಿಗೋಪತ್ಲು ಅಪ್ಪಚಟ್ರೋಂಡ ಅಜಿತ್ ಅಚ್ಚಯ್ಯ, ಸೋಮಾರ್ಪೇಟೆಲು ತೇಲಪಂಡ ಕವನ್ ಕಾರ್ಯಪ್ಪ, ಮಾದಾಪುರತ್ಲು ಐಚೆಟ್ಟಿರ ಜಯ. ಎಂಟ್ರಿ ಕೊಡಪಕ್ಕೆ March 10 ಆಖಿರ ದಿನ. ಓರ್ ಒಕ್ಕಕ್ಕೆ ಎಂಟ್ರಿ ಫೀಸ್ 1000 rupees. ಆನಾಳ ಪಿಂಜ ಪೊನ್ನಳ್ಳ ದಂಡು ಟೀಮ್ ಉಂಡೆಂಗಿ 1500 rupees ಮಾತ್ರ. ಓರ ವಿವರಕ್ಕೆ ಮೊಬೈಲ್ 9880584732. ನೆಲಜಿ ಶ್ರೀ ಇಗ್ಗುತಪ್ಪ ದೇವಾಲಯದಲ್ಲಿ ವಾರ್ಷಿಕ ಕುಂಬ್ಯಾರ್ ಕಲ್ಲಾರ್ಚ ಹಬ್ಬ ಇದೇ 7 ಮಂಗಳವಾರ ನಡೆಯಲಿದೆ. ಅಂದು ಬೆಳಿಗ್ಗೆ 9:30 ಭಕ್ತರ ತುಲಾಭಾರ ಸೇವೆ, ಎತ್ತು ಪೋರಾಟ, ಭಕ್ತಾದಿಗಳ ಸೇವಾ ಪೂಜೆ, ಮಧ್ಯಾಹ್ನ 12:30 ಮಹಾಮಂಗಳಾರತಿ, 1 ಅನ್ನದಾನ, 2 ನಂತರ ದೇವರ ನೃತ್ಯ ಬಲಿ ನಡೆಯಲಿದೆ. ತುಲಾಭಾರ ಸೇವೆ ಮಾಡಲಿಚ್ಛಿಸುವವರು ಸಂಪರ್ಕಿಸಿ ಬದ್ದಂಚಿಟ್ಟಿರ ನಾಣಯ್ಯ 9482980493 ಅಥವಾ ಮುಕ್ಕಾಟಿರ ವಿನಯ 9449554997. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ನೆಲಜಿ ಶ್ರೀ ಯುಗುತಪ್ಪ ದೇವಾಲಯದ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ನಿಧನ ಸುದ್ದಿ. ಮಡಿಕೇರಿ ನಗರತರ ಬಾಲಚಂಡ ಸುಬ್ಬಯ್ಯ ಇಂದು ಮಜ್ಜಣ ಮೈಸೂರಲ್ಲಿ ಮರಣಪಟ್ಟಿತು. ಅಂಬದ ವೈತರ ಬಾಲಚಂಡ ಸುಬ್ಬಯ್ಯ ಇಂಗಡ ಆಖಿರಿ ಕಾರ್ಯ ನಾಳೆ ಪುಲಾಕ 10 ಮಡಿಕೇರಿ ಕ್ಯಾಕೊಳತು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸಮಾಚಾರ ಓದಿನುಳ್ಳ ಚೊಟ್ಟಂಡ ದಿವ್ಯಾ ಪ್ರದೀಪ್. ಕೊಡಗು ಪಂಡುಂಜೆ ಬಹುಭಾಷೆಯರ ನೆಲ ಆಯ್ತುಂಡು. ಇಲ್ಲಿ ಸುಮಾರು ಬೋರೆ ಬೋರೆ ಜಾತಿ ಪಂಗಡ ಜನಾಂಗ ಬದುಕುನೀಸಿಯನ್ನುಂಡು. ಇಂಗಡೆಲ್ಲಡ ಅವ್ವಪಾಜೆ ಕನ್ನಡ ಅರೆಭಾಷೆ ತುಳು ಬ್ಯಾರಿ ಎರವ